ಇನ್ನು ಭಕ್ತಿಯ 7ನೇ ಅಂಶ ಅಂದರೆ ದಾಸ್ಯ ಅಂತ. ದಾಸ್ಯ ಅಂದರೆ ಭಗವಂತ ನಮಗೆ ತಿಳಿಸಿರುವ ವಿಧಿ ನಿಷೇಧಗಳನ್ನು ತಪ್ಪದೇ ಪಾಲಿಸೋದು ಅನ್ನೋದು ಅರ್ಥ. ಶ್ರುತಿ ಸ್ಮೃತಿ ಹರೇರಾಜ್ಞ ಅಂತ ಭಗವಂತನ ಆಜ್ಞೆ ಅವುಗಳನ್ನು ಮೀರದೆ ಪಾಲನೆ ಮಾಡುವುದೇ ದಾಸ್ಯ ಅಂತ. ದಾಸ್ಯದಲ್ಲಿ ಯಾವುದೇ ಪ್ರಶ್ನೆಗೆ ಅಥವಾ ಆಕ್ಷೇಪಕ್ಕೆ ಅವಕಾಶವೇ ಇರೋದಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಅಂತಾದರೆ ವಾಯುದೇವರ ಅವತಾರರಾಗಿರ್ತಕ್ಕಂಥ ಹನುಮ, ಭೀಮ ಮತ್ತು ಶ್ರೀಮದ್ ಆಚಾರ್ಯರು ಅಂತ. ಹೇಗೆ ಒಬ್ಬ ಯಜಮಾನ ಹೇಳಿದ್ದನ್ನು ಏನೂ ಪ್ರಶ್ನೆ ಅಥವಾ ಆಕ್ಷೇಪ ಮಾಡದೆ ಪ್ರಾಮಾಣಿಕವಾಗಿ ನಡೆಸ್ತಾರೋ ಅದು ದಾಸ್ಯ ಅಂತ. ಇಂತಹ ದಾಸ್ಯವೂ ಕೂಡ ಭಗವಂತನ ಅಧೀನ. ಏಕೆಂದರೆ ಶ್ರೀಮದಾಚಾರ್ಯರೇ ತಿಳಿಸುವಂತೆ ನಹಿ ಪ್ರತಿಬಿಂಬೇ ಕ್ರಿಯಾ ಅಸ್ತಿ ಅಂತ. ಬಿಂಬನಲ್ಲಿ ಕ್ರಿಯೆ ನಡೆದಿದೆ, ಪ್ರತಿಬಿಂಬನಲ್ಲಿ ಕ್ರಿಯೆ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ತೇನ ವಿನ ತೃಣಮಪಿನ ಚಲತಿ ಅಂತ ಶಾಸ್ತ್ರ ಹೇಳುತ್ತೆ. ಸ್ವಾಮಿ ಅಥವಾ ಭಗವಂತನ ದಾಸನಾಗೋದು ದೋಷ ಅಲ್ಲ, ಅದೊಂದು ಗುಣ ಅಂತ. ಬೇರೆ ಕಂಡವರು ದಾಸ್ಯ ಮಾಡೋದಿದೆಯಲ್ಲ ಅದು ದೋಷ. ಭಗವಂತನ ಅಥವಾ ಪ್ರಭುವಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಸ್ವಾಮಿಯ ದಾಸನಾಗೋದು ಅದು ಗುಣವೇ ಆಗ್ತಾ ಇದೆ ಅಂತ. ಭಗವಂತನ ದಾಸ್ಯ ಅಕ್ಲಿಷ್ಟ ಕಾರ್ಯಣ, ಕಷ್ಟವೂ ಇಲ್ಲ ಕ್ಲೇಶವೂ ಇಲ್ಲ. ಪರಮಾತ್ಮ ಸರ್ವ ಪ್ರೇರಕ, ಸರ್ವ ನಿಯಾಮಕ, ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥನಾಗಿರ್ತಕ್ಕಂಥವನು. ಅಂಥ ಪರಮಾತ್ಮನ ದಾಸ್ಯ ಅನ್ನೋದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಅದರಲ್ಲಿ ಯಾವುದೇ ರೀತಿಯಾಗಿರ್ತ ದುಃಖವೂ ಇಲ್ಲ ಕಷ್ಟವೂ ಇಲ್ಲ. ಪರಮಾತ್ಮನ ದಾಸ್ಯ ಮಾಡಿದರೆ ಸುಖವೇ ಆಗ್ತಾ ಇದೆ ಹೊರತು ದುಃಖದ ಸಂಸ್ಪರ್ಶವೂ ಇಲ್ಲದೇ ಇರತಕ್ಕಂಥ ಮೋಕ್ಷಕ್ಕೆ ದಾರಿ ಆಗ್ತಾ ಇದೆ. ಆದ್ದರಿಂದ ಹನುಮಂತ ರಾವಣನ ಆಸ್ಥಾನಕ್ಕೆ ಹೋದಾಗ ತನ್ನನ್ನು ಪರಿಚಯ ಮಾಡಿಕೊಡ್ತಾನೆ. ರಾವಣ ನೀನು ಯಾರು ಅಂತ ಕೇಳಿದ್ರೆ ದಾಸೋಹಂ ಕೋಸಲೇಂದ್ರಸ್ಯ ಅಂತ. ಹನುಮಂತ ಬಲಜ್ಞಾನ ಸ್ವರೂಪರಾಗಿರ್ತಕ್ಕಂಥ ವಾಯುದೇವರ ಅವತಾರ ರೂಪರು. ಆದರೂ ತಮ್ಮ ಬಲ ಜ್ಞಾನ ಇತ್ಯಾದಿ ಎಲ್ಲವನ್ನು ಪರಿಚಯ ಮಾಡಿಕೊಡ್ಬೋದಾಗಿತ್ತು. ಆದರೆ ಎಂಥ ವಿನಯ, ದಾಸೋಹಂ ಕೋಸಲೇಂದ್ರಸ್ಯ ಅಂತ ಈ ರೀತಿಯಾಗಿ ಶ್ರೀರಾಮಚಂದ್ರನ ದಾಸ ತಾನು ಅಂತ ಗುರುತಿಸ್ಕೊಂಡವರು. ಭಗವಂತನಿಗೆ ದಾಸರು ಬೇಡ, ಅವನು ನಿತ್ಯ ತೃಪ್ತ. ಆದರೆ ನಮಗೆ ಜೀವರಿಗೆ ಭಗವಂತನ ಒಡೆತನ ಬೇಕೋ, ನಾವು ಅವನ ದಾಸರಾಗಬೇಕು. ಅದಕ್ಕೆ ದಾಸರು ಹೇಳ್ತಾರೆ, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ. ನಾವು ಪರಮಾತ್ಮನ ಹತ್ರ ಹೋಗಿ ವಿನಂತಿ ಮಾಡ್ಕೋಬೇಕು, ನನ್ನನ್ನು ದಾಸನನ್ನಾಗಿ ಸ್ವೀಕಾರ ಮಾಡು ಅಂತ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು, ನನ್ನಲ್ಲಿರ್ತಕ್ಕಂಥ ದುರ್ಬುದ್ಧಿಗಳನ್ನೆಲ್ಲ ನಿನ್ನ ದಾಸ್ಯತ್ವವನ್ನು ಮಾಡಿದಾಗ ನೀನು ಬಿಡಿಸುವಂತ ಆ ರೀತಿಯಾಗಿ ಪರಮಾತ್ಮನನ್ನು ಹೋಗಿ ವಿನಮ್ರವಾಗಿ ಪ್ರಾರ್ಥನೆ ಮಾಡಬೇಕು. ಪರಮಾತ್ಮನಿಗೆ ಯಾವ ದಾಸರ ಅಪೇಕ್ಷೆಯೂ ಇಲ್ಲ. ನಾವು ಬಯಸಿದಂತೆ ಅವನ ದಾಸನಾಗಿ ಬದುಕುವುದು ಸಾಧ್ಯ ಇಲ್ಲ. ಯಮೈವೇಷ ಮೃಣತೆ ತೇನ ಲಭ್ಯ ಅಂತ. ಪರಮಾತ್ಮ ಯಾರ ಮೇಲೆ ಕಾರುಣ್ಯ ಮಾಡ್ತಾನೆ ಅವನನ್ನು ದಾಸನನ್ನಾಗಿ ಸ್ವೀಕಾರ ಮಾಡ್ತಾನೆ ಹೊರತು ನಾವು ಬಯಸಿದಂತೆ ಅವನ ದಾಸ್ಯನಾಗುವುದು ಸಾಧ್ಯ ಇಲ್ಲ. ಅವನೇ ನಮ್ಮ ಮೇಲೆ ಕಾರುಣ್ಯ ಮಾಡಿ ನಮ್ಮನ್ನು ದಾಸನಾಗಿ ಅನುಗ್ರಹ ಮಾಡಿ ಸ್ವೀಕಾರ ಮಾಡಬೇಕು. ಶ್ರೀರಾಮಚಂದ್ರ ಹನುಮಂತ ಮೊದಲಾದವರನ್ನು ದಾಸ್ಯತ್ವಕ್ಕೆ ಆಯ್ಕೆ ಮಾಡಿಕೊಂಡಂತೆ. ದಾಸ ಶಬ್ದದ ನಿರ್ವಚನ ಏನು ಅಂದರೆ, ದ ಪ್ಲಸ್ ಆಸ ದಾಸ ಅಂತ. ಹಾಗಂದರೆ ಏನರ್ಥ ಅಂದರೆ, ನಮ್ಮಲ್ಲಿ ಇದ್ದಿದ್ದನ್ನೆಲ್ಲ ಕೊಡುವವನು ಅವನು ಮಾತ್ರ ದಾಸನಾಗೋದಕ್ಕೆ ಸಾಧ್ಯ ಅಂತ. ನಂದೇನಿದೋ ಸ್ವಾಮಿ ನಿಂದೇ ಇದೆಯಲ್ಲವೋ ಅಂತ ಶರೀರವನ್ನು ಮೊದಲುಗೊಂಡು ಎಲ್ಲವನ್ನು ಭಗವಂತನಿಗೆ ನಿವೇದನೆ ಮಾಡೋನಿದೆ ಅನ್ನೋದಿಲ್ಲ, ಅವನು ಭಗವಂತನ ದಾಸನಾಗುವುದಕ್ಕೆ ಸಾಧ್ಯ. ಅದು ಭಗವಂತ ಬಯಸಿದರೆ ಅಥವಾ ಭಗವಂತ ಅನುಗ್ರಹ ಮಾಡಿದರೆ. ಅದನ್ನೇ ದಾಸರು ಹೇಳ್ತಾರೆ, ಹೆಂಡೀರು ಮಕ್ಕಳು ನಿನ್ನ ತೋಂಡಾರೆಂಬರು ಅಂತ. ಈ ದಾಸ್ಯ ಅನ್ನೋದು ಪವಿತ್ರವಾಗಿರ್ತಕ್ಕಂಥ ವಿಷ್ಣು ದೀಕ್ಷೆ. ಇದರಿಂದ ನಮಗೆ ಅದು ಅಂದರೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದೇ ಹೊರತು ಎಂದೂ ಕೂಡ ತ್ಯಾಜ್ಯ ಅನ್ನೋ ಮನೋಭಾವ ಬರಬಾರ್ದು. ನಾವು ಭಗವಂತನ ದಾಸನಾದರೆ ಅವನು ನಮ್ಮ ದಾಸನಾಗ್ತಾನೆ ಅಂತ. ಅದಕ್ಕೆ ಭಾಗವತದಲ್ಲಿ ಒಂದು ಕಡೆ ಅವನೇ ಉಲ್ಲೇಖ ಮಾಡ್ತಾನೆ, ಅಹಂ ಭಕ್ತ ಪರಾಧೀನೋ ಅಸ್ವತಂತ್ರೋ ಇವ ಅಂತ. ಅಸ್ವತಂತ್ರನಂತೆ ಭಗವಂತ ಅಣುಗಾನಂದದಲ್ಲೇ ಅವರ ವಶನಾಗುವನು ಮಹಾಮಹಿಮ ಅಂತ. ಆ ರೀತಿಯಾಗಿ ವಶನಾಗ್ತಾನೆ ಅಂತ. ಅದಕ್ಕೆ ಉದಾಹರಣೆಯನ್ನು ಕೊಡಬೇಕು ಅಂದರೆ, ಯಾರ್ಯಾರೆಲ್ಲ ತ್ರೇತಾಯುಗದಲ್ಲಿ ರಾಮನ ದಾಸನಾಗಿ ಸೇವೆ ಮಾಡಿದ್ರೋ ಅವರೆಲ್ಲರೂ ಕೂಡ ಭಗವಂತ ದ್ವಾಪರದಲ್ಲಿ ಶ್ರೀಕೃಷ್ಣಾವತಾರ ಮಾಡಿದಾಗ ದಾಸನಾಗಿ ಅವ್ರನ್ನೆಲ್ಲ ಅನುಗ್ರಹಿಸಿದ್ದನ್ನು ನಾವು ಮಹಾಭಾರತದಲ್ಲಿ ಕಾಣ್ತೀವಿ. ಆ ದಾಸ್ಯದ ಚಿಂತನೆ ಏನಿದೆಯಲ್ಲ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಂ ಯಥಾ ಯಥಾ ಉಪಾಸತಿ ತದೇವ ಭವತಿ ಅಂತ. ಅದನ್ನು ದಾಸರು ಹೇಳ್ತಾರೆ, ಭಗವಂತ ಯಾವಾಗ ದಾಸ್ಯ ಮಾಡ್ದ ಅಂದರೆ ದಾಸರು ತಿಳಿಸ್ಕೊಡ್ತಾರೆ, ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮೀರ ಮಣ ಇವಗಿಲ್ಲ ಗರುವ, ಹೂವ ತರುವರ ಮನೆಗೆ ಉಲ್ಲತರುವ. ನಾವು ಪರಮಾತ್ಮನ ದಾಸನಾಗಿ ಹೂವನ್ನು ತೆಗೆದು ಹೋಗಿ ಕೊಟ್ಟರೆ ಭಗವಂತ ನಮ್ಮ ಮನೆಗೆ ದಾಸನಂತೆ ಹುಲ್ಲು ತಗೊಂಡು ಬರ್ತಾನೆ ರೀ. ಎಂಥ ಕಾರುಣ್ಯ ಭಗವಂತದ್ದು ಅಂತ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ, ಒಂದು ದಳ ಶ್ರೀ ತುಳಸಿ ಒಂದು ಬಿಂದು ಗಂಗೋದಕವನ್ನು ತಗೊಂಡು ಇಂದಿರಾರಮಣೆಗೆ ಅರ್ಪಿತ ಅಂತ ಅದನ್ನು ಅರ್ಪಣೆ ಮಾಡಿದ್ವಿ ಅಂತ ಆದರೆ ಅದನ್ನು ಹೇಗೆ ಅರ್ಪಣೆ ಮಾಡಬೇಕು ಅಂದರೆ ಒಂದೇ ಮನಸ್ಸಿನಲ್ಲಿ ಹಾಗೆ ಮಾಡಿದರೆ ಎಂದೆಂದು ವಾಸಿಪನ ಮಂದಿರದ ಒಳಗೆ ಇವರ ಮನೆಯಲ್ಲಿ ಭಗವಂತ ವಾಸ ಮಾಡ್ತಾನೆ ಅಂಥ ಕಾರುಣ್ಯಮೂರ್ತಿ ಭಗವಂತ ಅಂಥೇಳಿ ಅಲ್ಲೇ ಮುಂದಿನ ಮೂರನೇ ನುಡಿ ಒಳಗೆ ಹೇಳ್ತಾರೆ. ಪಾಂಡವರ ಮನೆಯೊಳಗೆ ಕುದುರೆಗಳ ತಾ ತೊಳೆದು ಪುಂಡರೀಕಾಕ್ಷ ಹುಲ್ಲನೆ ತಿನಿಸಿದ ಅಂಡಜಾವಾಹನ ಶ್ರೀ ಪುರಂದರ ವಿಠಲನು ತೊಂಡನಿಗೆ ತೊಂಡನಾಗಿ ಸಂಚರಿಸುತ್ತಿಹನು. ಹೂವ ತರುವರ ಮನೆಗೆ ಹುಲ್ಲ ತರುವ. ಒಂದು ಹೂವನ್ನು ಅಲ್ಲಿ 160 ಹೂವಿನಲ್ಲಿ 161 ಪುಷ್ಪದಿ ಅಂತ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಭಗವಂತನಿಗೆ ನಾವು ತೊಗೊಂಡು ಹೋಗಿ ಸಮರ್ಪಣೆ ಮಾಡಿದ್ವಿ ಅಂತ ಆದರೆ ನಮ್ಮ ಮನೆಗೆ ಹುಲ್ಲು ತಂದು ಹಾಕ್ತಾನೆ ಭಗವಂತ ಇವರ ದಾಸನಂತೆ ಇದ್ದು ಆ ರೀತಿಯಾಗಿ. ಅದಕ್ಕೆ ದೃಷ್ಟಾಂತ ಬೇಕು ಅಂದರೆ ಪಾಂಡವರ ಮನೆಯಲ್ಲಿ ಕೃಷ್ಣ ಏನೆಲ್ಲ ಕೆಲಸ ಮಾಡ್ದ, ಕುದುರೆಗಳ ತಾ ತೊಳೆದ, ಹುಲ್ಲನ್ನು ಕುದುರೆಗಳಿಗೆ ತಿನ್ನಿಸ್ದ, ಹೀಗೆ ಒಬ್ಬ ಸೇವಕನಾದವನು ಏನು ಕೆಲಸ ಮಾಡ್ತಾನೋ ಆ ಎಲ್ಲ ಕೆಲಸಗಳನ್ನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಮಾಡ್ದ ಅಂತ. ಇನ್ನು ಧರ್ಮರಾಜಾದಿಗಳು ರಾಜಸೂಯಾಗ ಮಾಡಿದ್ರೆ ಎಂಜಲವನೇ ಬಳಿದ ಶ್ರೀಹರಿ ಎಂಜಲವನೇ ಬಳಿದ ಅಂತ. ಆ ರಾಜಸೂಯ ಯಾಗದಲ್ಲಿ ಅಷ್ಟೆಲ್ಲ ಜ್ಞಾನಿಗಳು ಬಂದು ಏನು ಭೋಜನವನ್ನು ಮಾಡಿದ್ರಲ್ಲ ಅಲ್ಲಿ ಎಂಜಲು ಗೋಮೆಯನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಮಾಡಿದ ದಾಸನಂತೆ. ಈ ರೀತಿಯಾಗಿ ಜಗತ್ತಿಗೆ ಸ್ವಾಮಿಯಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಹೀಗೆ ಮಾಡ್ತಾನೆ ಯಾಕೆ ಅಂತ ಕೇಳಿದ್ರೆ ಅದು ದಾಸ್ಯದ ಮಹಿಮೆ ಅಂತ. ಪಾಂಡವರು ಮಮ ಸ್ವಾಮಿ ಹರೇರ್ ನಿತ್ಯಂ ಅಂತ ಯಾವಾಗಲೂ ಭಗವಂತನನ್ನು ಚಿಂತನೆ ಮಾಡ್ತಿದ್ರು. ಅದಕ್ಕೆ ಶ್ರೀಕೃಷ್ಣ ಮಮ ಪ್ರಾಣಾಹಿ ಪಾಂಡವ ಅಂತ ಶ್ರೀಕೃಷ್ಣ ಅವರಿಗೆ ಕಾರುಣ್ಯ ಮಾಡಿದ, ಅನುಗ್ರಹ ಮಾಡಿದ ಅಂತ. ಪಾಂಡವರು ತಾವು ಸದಾ ಶ್ರೀಕೃಷ್ಣನ ದಾಸರು ಅಂತ ತಿಳ್ಕೊಂಡವರು, ಅದಕ್ಕೆ ಶ್ರೀಕೃಷ್ಣ ಅವರ ದಾಸನಾದ ಅಂತ. ಒಟ್ಟು ತಾತ್ಪರ್ಯ ಏನು ಅಂದರೆ ದಾಸ್ಯದ ಚಿಂತನೆ ಒಂದು ಮಾತಿನಲ್ಲಿ ಹೇಳೋದಾದರೆ ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ ಅಂತ. ಅಂದರೆ ಭಗವಂತ ನೀನು ಇಟ್ಟಂಗಿರ್ತೀನಿ ಅಂತೇಳಿ. ಅದೇ ವಿಷ್ಣೋಹ ದಾಸ್ಯಂ ಅಂತ ಪ್ರಹ್ಲಾದ ರಾಜರು ಹೇಳಿದ್ದು. ಅಂದರೆ ಭಗವಂತ ನೀನು ಈಶ ನಾನು ದಾಸ ಅನ್ನೋ ಭಾವನೆ ಸದಾಕಾಲದಲ್ಲೂ ಇರಬೇಕು. ಈ ಈಶ ದಾಸ ಭಾವ ಅನ್ನೋದು ಈ ಸೃಷ್ಟಿಕಾಲ ಅಥವಾ ಸ್ಥಿತಿಕಾಲದಲ್ಲಿ ಮಾತ್ರ ಅಲ್ಲ, ಮೋಕ್ಷದಲ್ಲೂ ಕೂಡ ಇದೇ ಭಾವನೆಯಿಂದ ಜೀವ ಇರಬೇಕು ಅಂತ. ಅದೇ ಹಿರಣ್ಯಕಶಿಪು ಹೇಳಿದ್ದೇನು, ನಾನೇ ದೇವರು ಅಂತ. ಅಂದರೆ ಅಪ್ಪ ನಾನೇ ದೇವರು ಅಂದ ಹಿರಣ್ಯಕಶಿಪು, ಮಗ ನಾನು ನಿನ್ನ ದಾಸ ಅಂದ. ಇದು ಅಜಗಜಾಂತರ ಅಪ್ಪ ಮತ್ತು ಮಕ್ಕಳಿಗೆ ಇರ್ತಕ್ಕಂಥದ್ದು. ಹೀಗೆ ದಾಸ್ಯ ಮತ್ತು ಅಹಂ ಅಥವಾ ನಾನು ಅನ್ನೋದು ಪರಸ್ಪರ ಒಂದಕ್ಕೊಂದು ವಿರೋಧ ಅಂತ. ಜಯನಿಗೆ ದಾಸ್ಯ ಅನ್ನೋ ಚಿಂತನೆ ಹಿಡಿಸ್ತು, ಹಿರಣ್ಯಕಶಿಪುವಿಗೆ ಆ ಚಿಂತನೆ ಹಿಡಿಸಲಿಲ್ಲ. ಏಕೆಂದರೆ ಜಯ ಭಗವಂತನ ದ್ವಾರಪಾಲಕನಾದವನು ದಾಸನಾದವನು ಅಂತ. ಈ ಶರೀರ ಭಗವಂತ ನಮಗೆ ನೀಡಿರ್ತಕ್ಕಂಥ ಒಂದು ಬಾಡಿಗೆ ಮನೆ. ನಾವೇನಿದ್ರು ಟೆನೆಂಟಲ್ಲಿ ಬಾಡಿಗೆದಾರರು, ಓನರ್ ಯಾರು? ಭಗವಂತ. ಅದೇ ನೀನು ಈಶ ನಾನು ದಾಸ ಎಂಬ ಚಿಂತನೆ. ಈ ದಾಸ್ಯ ಪರಂಪರೆ ಮಧ್ವಮತದಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ ಏನೆಲ್ಲೂ ಇಲ್ಲ. ಅದಕ್ಕೆ ಹರಿದಾಸ ಸಾಹಿತ್ಯ ಅನ್ನೋದು ಮಧ್ವಮತದ ಪರಂಪರೆಯಲ್ಲಿ ಮಾತ್ರ ಇರ್ತಕ್ಕಂಥದ್ದು ಅಂತ. ವಿಶ್ವದ ಇನ್ಯಾವುದೇ ಮತದಲ್ಲೂ ಕೂಡ ಈ ಕಾನ್ಸೆಪ್ಟ್ ಅಥವಾ ಸಿದ್ಧಾಂತ ಅನ್ನೋದಿಲ್ಲ ಅಂತ. ಯಾವಾಗ ಜೀವ ಪರಮಾತ್ಮನ ಈಶತ್ವವನ್ನು ಅಂಗೀಕಾರ ಮಾಡ್ತೇನೆ, ತನ್ನ ದಾಸ್ಯತ್ವವನ್ನು ತಾನು ಒಪ್ಪಿಕೊಂಡು ಸ್ವೀಕಾರ ಮಾಡ್ತಾನ, ಆಗ ತಾನೇ ತಾನಾಗಿ ತನ್ನೊಳಗಿದ್ದ ಅಹಂಕಾರ ಭಾವವನ್ನು ತಾನೇ ತಾನಾಗಿ ಕಿತ್ತೋಗಿತಾನೆ. ಹೇ ನನ್ನ ಸ್ವಾಮಿ, ನನ್ನೊಳಗೆ ಚಡಪಡಿಕೆ ಪ್ರಾರಂಭ, ನನ್ನನ್ನು ನೀನು ಸದಾಕಾಲ ಸರ್ವ ಆಪತ್ತುಗಳಿಂದ ರಕ್ಷಣೆ ಮಾಡ್ತಿದೆಯಾ? ನಿನಗಿಂತ ಸಮರಾದ ನಿಮಿತ್ತ ಬಾಂಧವರು ಎನಗಿಲ್ಲ ಭಾವ ಜನುಮದಲ್ಲೂ ಅಂತ ಜೀವನಿಗೆ ಪ್ರಜ್ಞೆ ಬರಲಿಕ್ಕೆ ಶುರುವಾಗುತ್ತೆ. ನಿನ್ನನ್ನು ಬಿಟ್ಟರೆ ನನಗೆ ಅನ್ಯ ರಕ್ಷಕರಿಲ್ಲ, ಅನ್ಯ ಒಡೆಯ ಇಲ್ಲ, ಸರ್ವೋತ್ತಮನಾದವನು ಅನಾದಿ ಕಾಲದಿಂದ ಅನಂತ ಕಾಲದ ಜೊತೆಗೆ ನಮಗೆ ವಿಯೋಗ ಇಲ್ಲದೇ ಇದ್ದಂಗೆ ನನ್ನ ಜೊತೆಗೆ ಪರಮ ಆಪ್ತನಾಗಿರ್ತಕ್ಕಂಥವು ನೀನು ಅನ್ನೋದು ಆ ಜೀವನಿಗೆ ಸದಾಕಾಲ ಆವಾಗ ನೆನಪಿಗೆ ಬರುತ್ತೆ. ಈ ದಾಸ್ಯಕ್ಕೆ ಅತ್ಯುತ್ತಮ ಉದಾಹರಣೆ ಅಂತಾದರೆ ಹನುಮಂತ ದೇವರು ದಾಸೋಹಂ ಕೋಸಲೇಂದ್ರಸ್ಯ ಅಂತೇಳಿ. ಈ ದಾಸ್ಯವೇ ಇಡೀ ಜಗತ್ತು ಅವರ ದಾಸರಾಗುವಂತೆ ಮಾಡಿತು ಅಂತ. ಯಾವಾಗ ಪರಮಾತ್ಮನ ಪರಿಚಯ ತನ್ನ ಪರಿಚಯವನ್ನು ಮಾಡಿಕೊಡ್ಬೇಕಾದ್ರೆ ಪರಮಾತ್ಮನ ದಾಸ ಶ್ರೀರಾಮಚಂದ್ರ ದೇವರ ದಾಸ ಅಂತ ತಾನು ಪರಿಚಯ ಮಾಡಿಕೊಟ್ನು ಹನುಮಂತ. ಆ ರೀತಿ ಮಾಡಿದ್ರಿಂದ ಇಡೀ ಜಗತ್ತೇ ಹನುಮಂತನ ದೇವರ ದಾಸ ಅನ್ನೋ ರೀತಿಯಲ್ಲಿ ಆಗೋಂಗಾಯಿತು ಅಂತ. ಪವನ ಮತಾನುಗರವರ ನಾನೆನ್ ತಂದವನಿಯೊಳಗೆ ಸತ್ಕವಿ ಜನರ ಭವನಗಳಲ್ಲಿ ಪ್ರತಿ ದಿವಸ ಸುಖತಃ ಶ್ರವಣ ಮಾಡುತ್ತಲೇ ಪ್ರವರನಾಗುವುದೇ. ಆ ರೀತಿಯಾಗಿ ಇನ್ನೊಂದು ದೃಷ್ಟಾಂತ ಕೊಡಬೇಕು ಅಂತಾದರೆ ಉದ್ಧವ, ಶ್ರೀಕೃಷ್ಣನನ್ನು ದಾಸನಾಗಿ ಒಲಿಸಿಕೊಂಡವನು ಉದ್ಧವ ಅಂಥೇಳಿ. ತ್ವಯೋಪಭುಕ್ತ ಶೃಗಂಧ ವಾಸಾಲಂಕಾರ ಚರ್ಚಿತೈ ಉಚ್ಚಿಷ್ಟ ಭೋಜಿನೋ ದಾಸಾಸ್ತವಮಾಯಾಂ ಜಯೇ ಮಹಿ ಅಂತ. ಕೃಷ್ಣ ಉಟ್ಟ ವಸ್ತ್ರ, ಅವನು ಊಟ ಮಾಡಿದ ಅನ್ನ, ಕೃಷ್ಣ ಪೂಸಿಕೊಂಡ ಗಂಧ, ಹೀಗೆ ತವ ದಾಸಾಹ ಅಂತ ಹೇಳಿಕೊಂಡು ಆ ಕೃಷ್ಣನ ದಾಸನಾದವನು ಉದ್ಧವ. ಅದರಿಂದ ಸಂಸಾರ ಅನ್ನೋ ಸಾಗರವನ್ನು ಪರಿಹಾರ ಮಾಡಿಕೊಂಡವನು, ಭವಬಂಧನವನ್ನು ಪರಿಹರಿಸಿಕೊಂಡವನು ಉದ್ಧವ ಅಂತ. ಇನ್ನು ಶ್ರೀಮದಾಚಾರ್ಯರಲ್ಲಿ ದಾಸತ್ವ ಅಂದರೆ ಜೀವನದುದ್ದಕ್ಕೂ ಶ್ರೀಮದಾಚಾರ್ಯರು ತಾವು ಭಗವಂತನ ದಾಸ ಅಂತ ಗುರುತಿಸ್ಕೊಂಡವರು. ನಾನೇ ದೇವರು ಅಂತ ಯಾರು ಸೋಹಂ ಅಂತ ಉಪಾಸನೆ ಮಾಡ್ತಾರಲ್ಲ, ಅಂಥ ಮತವನ್ನು ಉಗ್ರವಾಗಿ ಖಂಡನೆ ಮಾಡಿ ದಾಸೋಹಂ ಅನ್ನೋ ಭಾವನೆಯನ್ನು ಬೆಳೆಸ್ಕೊಟ್ಟವರು ಶ್ರೀಮದಾಚಾರ್ಯರು. ನಾನೇ ದೇವರಾದರೆ ಅಥವಾ ದೇವರಿಗೆ ಸಮಾನ ಅಂತಾದರೆ ದಾಸತ್ವ ಭಾವಕ್ಕೆ ಅವಕಾಶವೇ ಇಲ್ಲದೇ ಇದ್ದಂಗೆ ಆಗತ್ತೆ. ಅದಕ್ಕೆ ದಾಸ್ಯತ್ವ ಅನ್ನೋದು ಶ್ರೀಮದಾಚಾರ್ಯರಿಗೆ ಮತ್ತು ಅವರ ಸಿದ್ಧಾಂತಕ್ಕೆ ಮಾತ್ರ ಸರಿಹೊಂದುವಂಥದ್ದು, ಇನ್ನೆಲ್ಲೂ ಇದಿಲ್ಲ. ಆದ್ದರಿಂದ ಈ ದಾಸ್ಯವೇ ಒಂದು ಪರಂಪರೆಯಾಗಿ ಬೆಳೆದು ಬಂದು ದಾಸಾಹಿತ್ಯ ಅಂತಲೇ ಪ್ರಖ್ಯಾತ ಆಯಿತು. ಅದು ಹರಿದಾಸ ಸಾಹಿತ್ಯ ಅಂಥೇಳಿ. ಆ ಹರಿದಾಸ ಸಾಹಿತ್ಯದ ಉಗಮವೇ ವಾಯುದೇವರ ಅಥವಾ ಹನುಮಂತ ದೇವರಿಂದನೇ ಆಯಿತು ಅಂತ. ಅದಕ್ಕೆ ಮುಂಚೆ ಲಕ್ಷ್ಮೀದೇವಿ ಕೋಟಿ ಕೋಟಿ ವೃತ್ತಿಯರಿರಲು ಆಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿ ಹೇಳು ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ ಅಂತೇಳಿ. ಈ ರೀತಿಯಾಗಿ ಲಕ್ಷ್ಮೀದೇವಿ ಕೋಟಿ ಕೋಟಿ ಎಲ್ಲ ಸೇವಕರಿದ್ದರೂ ಕೂಡ ಪರಮಾತ್ಮನ ಸೇವೆಯನ್ನು ತಾನೇ ಮಾಡಿದವಳು. ಈ ರೀತಿಯಾಗಿ ಅದಕ್ಕೆ ಜಗನ್ನಾಥದಾಸ್ ಹೇಳ್ತಾರೆ, ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ. ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಸದಾಕಾಲ ನಾವು ಪರಮಾತ್ಮನ ದಾಸ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಪ್ರಹ್ಲಾದರಾಜರು ಆ ಹಿರಣ್ಯಕಶಿಪುವಿನಲ್ಲಿದ್ದ ಜಯನಿಗೆ ಹೇಳ್ತಾರೆ, ನೀನು ದ್ವಾರಪಾಲಕ ದಾಸ, ನೀನು ಅದನ್ನು ಮರೆತು ಸನಕಾದಿಗಳನ್ನು ತಡೆದಿದ್ದರಿಂದ ಶಾಪಗ್ರಸ್ತನಾಗಿ ಭೂಮಿಗೆ ಬರುವಂತೆ ಆಯಿತು. ನೀನು ಅದನ್ನು ಬಿಟ್ಟು ನೀನು ಈಶಾ ನಾನು ದಾಸ ಅಂತಾದರೆ ಮುಕ್ತಿ ಸಿಕ್ತಿತ್ತು. ಅದಕ್ಕೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವರು ಕೂಡ ಪರಮಾತ್ಮನೇ ಈಶಾ, ಜಗತ್ತಿನಲ್ಲಿ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರೂ ಕೂಡ ಪರಮಾತ್ಮನ ದಾಸರು ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಪ್ರಹ್ಲಾದರಾಜರು ಈ ಮೂಲಕ ನಮಗೆ ಸಂದೇಶವನ್ನು ಕೊಡ್ತಾರೆ.